ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಮತ್ತೆ ಒಂದು ವರ್ಷ ವಿಸ್ತರಣೆ, 2 ಲಕ್ಷ ಕೋಟಿ ರೂಪಾಯಿ ಅನುದಾನ ನಿಗದಿ. ಇಂದು ಮಡಿವಾಳ ಮಾಚಿದೇವ ಜಯಂತಿ, ವಿವಿಧೆಡೆ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕಾಫಿ ಮಂಡಳಿಯ ಯೋಜನೆಗಳು ಮತ್ತು ತಾಂತ್ರಿಕ ಸಲಹೆಗಳ ಕುರಿತ ಸಂಯೋಜಿತ ಕಾರ್ಯಕ್ರಮ. ಕೇಳಿದ್ರೆ ಜನವರಿ ತಿಂಗಳ 19ನೇ ತಾರೀಕು ಬೆಳಗ್ಗೆ 9:05 to 10:30 ನೇರ ಪ್ರಸಾರದಲ್ಲಿ ಕಾಫಿ ಬೆಳೆಗಾರರಿಗೆ ಅನುಕೂಲವಾಗುವಂತೆ ಸ್ಪಂದನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿತ್ತು. 19ನೇ ತಾರೀಕು ಬಿತ್ತರವಾದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮತ್ತಷ್ಟು ಜನಗಳ ಅನುಕೂಲಕ್ಕಾಗಿ ಇವತ್ತು ಮತ್ತು ನಾಳೆ ಮರುಪ್ರಸಾರ ಮಾಡ್ತಾ ಇದ್ದೀವಿ. ವಿಚಾರಗಳು ಚೆನ್ನಾಗಿದ್ದಾವೆ, ಉಪಯುಕ್ತವಾದ ಸಂಗತಿಗಳಿದ್ದಾವೆ, ಆಲಿಸ್ಕೊಳ್ಳಿ. ನಮ್ಮೊಂದಿಗೆ ಮಡಿಕೇರಿಯ ಕಾಫಿ ಮಂಡಳಿಯ ಉಪನಿರ್ದೇಶಕರಾಗಿರುವ ಡಾಕ್ಟರ್ ವಿ ಚಂದ್ರಶೇಖರ್ ಅವರು ಉಪಸ್ಥಿತರಿದ್ದಾರೆ. ಚಂದ್ರಶೇಖರ್ ಅವರೇ, ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಚಟ್ಟಳ್ಳಿಯ ಕಾಫಿ ಮಂಡಳಿಯ ಕಾಫಿ ಉಪ ಸಂಶೋಧನಾ ಕೇಂದ್ರದ ಉಪನಿರ್ದೇಶಕರಾಗಿರುವ ಕೆ ಚಂದ್ರಪ್ಪನವರು ಸ್ಟುಡಿಯೋದಲ್ಲಿದ್ದಾರೆ. ಚಂದ್ರಪ್ಪನವರೇ, ತಮಗೂ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್. ಚಟ್ಟಳ್ಳಿಯ ಸಂಶೋಧನಾ ಕೇಂದ್ರದ ಕೀಟ ತಜ್ಞರಾಗಿರುವ ಡಾಕ್ಟರ್ ಜಿ ವಿ ಮಂಜುನಾಥ್ ರೆಡ್ಡಿ ಅವರು ಆಗಮಿಸಿದ್ದಾರೆ, ನಿಮಗೂ ಸ್ವಾಗತ. ನಮಸ್ಕಾರ ಸರ್. ಚಂದ್ರಶೇಖರ್ ಅವರೇ, ಹೇಳಿ. ಕಾಫಿ ಮಂಡಳಿ ಬಹಳ ಗುರುತರವಾಗಿ ಕೆಲಸ ಮಾಡ್ಕೊತ ಬಂದಿದೆ. ಕಾಫಿ ಉದ್ದಿಮೆಗೆ ಸಂಬಂಧಿಸಿದಂತೆ ಮಹತ್ವದ ಕೆಲಸಗಳಾಗಿದ್ದಾವೆ. ಪ್ರಸ್ತುತ ಕಾಫಿ ಮಂಡಳಿಯಿಂದ ಏನೇನು ಕಾರ್ಯಕ್ರಮಗಳಿದ್ದಾವೆ ಅನ್ನೋದನ್ನು ಉಲ್ಲೇಖ ಮಾಡಿ. ಕಾಫಿ ಮಂಡಳಿ ಬೆಳೆಗಾರರಿಗೆ ಸಬ್ಸಿಡಿ ಇದನ್ನು ವಿತರಿಸ್ತಾ ಇದ್ದೀರಿ. ಅದು ಎಸ್ಪೆಷಲಿ ರೀಪ್ಲ್ಯಾಂಟಿಂಗ್ ಅಂದರೆ ಅರೇಬಿಕಾಗೆ ಒಂದು 30 ವರ್ಷದ ಹಳೆಯ ತೋಟ ಇದ್ದು ಅದನ್ನು ಅನ್ಪ್ರೊಡಕ್ಟಿವು, ಅದು ಅಂಥ ಪ್ರೊಡಕ್ಟಿವಿಟಿ ಇರಲ್ಲ, ಅದಕ್ಕೋಸ್ಕರ ಅದನ್ನು ಕಿತ್ತಾಕಿ ನಾವು ಮರುನಾಟಿ ಮಾಡೋದು. ಯಾವುದಾದ್ರು ಅರೇಬಿಕ ಆದರೂ ಮಾಡ್ಬೋದು, ರೋಬಸ್ಟ್ ಆದರೂ ಮಾಡೋದು. ಅದಕ್ಕೆ ತಕ್ಕನಾಗೆ ನಾವು ಅದೊಂದು ಸ್ಲ್ಯಾಬ್ ಉಂಟು, ಅದಕ್ಕೆ ನಾವು ಸಬ್ಸಿಡಿ ವಿತರಿಸ್ತೀವಿ. ಅರೇಬಿಕಾಗೆ ಯೂನಿಟ್ ಕಾಸ್ಟು 110,000 ರೂಪಾಯಿ, ಅದಕ್ಕೆ 40% ಅಂದರೆ 44,000 ಪರ್ ಎಕರ್ಗೆ ನಾವು ಸಬ್ಸಿಡಿ ಕೊಡ್ತೀರಿ. ಕ್ಲೀನ್ ರೀಪ್ಲ್ಯಾಂಟ್ ಮಾಡಿದ್ರೆ ಅದರಲ್ಲಿ 70% 30% ಅಂತ ನಾವು ಕೊಡ್ತೀವಿ. ಫಸ್ಟ್ ಹಂತದಲ್ಲಿ 70% ಎರಡನೇ ಹಂತದಲ್ಲಿ 30% ಅಂತ ಕೊಡ್ತೀವಿ. ರೋಬಸ್ಟಾಗೆ 32,000 ಪರ್ ಎಕರ್ ಕೊಡ್ತೀರಿ. ಅದರಲ್ಲೂ ಅಷ್ಟೇ 70% ಕ್ಲೀನ್ ರೀಪ್ಲ್ಯಾಂಟ್ ಮಾಡಿದರೆ, ಇಂಟರ್ ಪ್ಲ್ಯಾಂಟ್ ಮಾಡಿದರೆ 30% ಕೊಡ್ತೀವಿ. ಅದರ ಓಕೆ ವಿಷಯವನ್ನು ಮುಂದುವರ್ಸೋಣ. ಕರೆ ಬಂದಿದೆ, ನಮ್ಮ ಶ್ರೋತೃಗಳು ಮಾತಾಡ್ತಾರೆ. ನಮಸ್ಕಾರ, ಯಾರು ತಾವು? ನಮಸ್ಕಾರ ಸರ್, ನಾನು ಕುಡಿಯರ ಮುತ್ತಪ್ಪ, ಯವಕಪಾಡಿಯಿಂದ. ನಮಸ್ಕಾರ ಮುತ್ತಪ್ಪ ಅವ್ರೆ, ಚೆನ್ನಾಗಿದ್ದೀರಾ? ಮೊದಲು ಪರವಾಗಿಲ್ಲ ಸರ್. ಈಗಾಗಲೇ ಬುಡಕಟ್ಟು ಜನರಿಗೆ ಬೇಕಾದಷ್ಟು ಒಳ್ಳೆ ಕೆಲಸವನ್ನ ಹಮ್ಮಿಕೊಂಡಿದ್ರಿ. ಥ್ಯಾಂಕ್ ಯು. ಅದನ್ನ ನಮ್ಮ ಬುಡಕಟ್ಟು ಜನರು ಅದನ್ನ ಎಲ್ರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಈಗಾಗಲೇ ಒಂದು ಗೋಡನ್ ಕೊಟ್ಟಿದ್ರ 1.25 ಲಕ್ಷದಷ್ಟು, ಮತ್ತೆ ಈಗ ಕಾಫಿ ಕಣಲು ಕೂಡ ಮಂಜೂರು ಮಾಡಿದೀರಾ, ಧನ್ಯವಾದ. ಗೋದಾಮು ಯಾವಾಗ ಮಾಡಿದ್ರಿ ಮುತ್ತಪ್ಪನವ್ರೆ? ಈಗ ಜೂನ್ನಲ್ಲಿ ಮಾಡಿಕೊಟ್ರು ಸರ್. ಎಲ್ಲ ಪೂರ್ಣ ಆಗಿದ್ಯಾ? ಆಗಿದೆ ಸರ್. ಚೆನ್ನಾಗಿ ಇಟ್ಕೊಳ್ಳಿ. ಬಹಳ ಉಪಕಾರ ಆಯ್ತು ಸರ್, ಬಹಳ ಉಪಕಾರ ಆಯ್ತು. ಎಷ್ಟು ವೆಚ್ಚ ಮಾಡಿದ್ರಿ ಕಾಫಿ ಮಂಡಳಿ ಅವರು? ಎಷ್ಟು ಕೊಟ್ಟಿದ್ದಾರೆ ಅವರು? 1,66,500 ಕೊಟ್ರು. ನಾನೊಂದು ಅದಕ್ಕೆ ಒಂದು 50% ನಾ ಸೇರಿಸಿ ಸ್ವಲ್ಪ ಚೆನ್ನಾಗೆ ಮಾಡ್ಕೊಂಡೆ. ಒಳ್ಳೆ ನೋಡಿ, ಚೆನ್ನಾಗಿ ಮಾಡಿದೀನಿ ಸರ್. ಈಗ ಕಾಫಿ ಕಣಲು ಅವರು ಇದು ಮಾಡಿ ಕೊಟ್ಟಿದ್ದಾರೆ ಸರ್. ಅದು ನಿಜವಾಗಿಲೂ ನಮ್ಗೆ ಕಾಫಿ ಕಣ ಅವಶ್ಯ ಇತ್ತು. ಅದು ನಮ್ಮ ಮನೆಗೆ ಬಿಸಿಲು ಬೀಳೋದು ಬಹಳ ಕಷ್ಟ, ಮಣ್ಣಿನ ಕಾಲದಲ್ಲಿ ಒಣಗಿಸೋದು ಬಹಳ ಕಷ್ಟ ಅಂದ್ರೆ ಬಹಳ ಕಷ್ಟ ಆಗ್ತಿತ್ತು. ಈಗಾಗಲೇ ಮಂಜೂರು ಮಾಡಿದ್ದಾರೆ, ಒಂದ್ 15 ದಿವಸದಲ್ಲಿ ಕೆಲಸ ಮುಗಿಸ್ತೇನೆ ಸರ್. ಅದಕ್ಕೋಸ್ಕರ ಮಾಡಿದೆ. ಮತ್ತೆ ಎಲ್ರೂ ನಮ್ಮ ಬುಡಕಟ್ಟು ಜನರು ಇದನ್ನೆಲ್ಲ ಪಡ್ಕೊಳ್ಳಿ ಅಂತ ಹೇಳೋ ಉದ್ದೇಶದಿಂದ ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ. ಚಂದ್ರಶೇಖರ್ ಅವರಿಗೆ ಬುಡಕಟ್ಟು ಸಮುದಾಯದ ಏನು ನಮ್ಮ ಕಾಫಿ ಬೆಳೆಗಾರರಿಗೆ ಪ್ರತ್ಯೇಕವಾದ ಯೋಜನೆಗಳಿದಾವ? ಹೌದು ಸರ್, ಹೌದು ಸರ್. ಎಸ್ಪೆಷಲಿ SC/ST ಸ್ಪೆಷಲ್ ಪ್ಯಾಕೇಜ್ ಇದೆ. ಅಲ್ಲಿ ಅವರು ಕಾಫಿ ಗೋಡನ್ನು ಇಲ್ಲ ಕಾಫಿ ಕಣ ಅದಕ್ಕೆ ಯೂನಿಟ್ ಕಾಸ್ಟ್ ಮೇಲೆ 90% ಸಬ್ಸಿಡಿ ಕೊಡ್ತೀವಿ ನಾವು. ಈಗ ಫಸ್ಟ್ ಕ್ಯಾಟಗರಿಯಲ್ಲಿ 1,22,000 ಇದಕ್ಕೆ ಗೋಡನ್ನು ಕೊಡ್ತೀರಿ. ನೆಕ್ಸ್ಟ್ ಲೆವೆಲ್ 1,66,000 ಚಿಲ್ಲರೆ ನಾವು ಸ್ಲ್ಯಾಬ್ ಉಂಟು ಹೆಕ್ಟೇರ್ ವೈಸ್ ಇದರಲ್ಲಿ. ಹಾಗೆ ಕಣಕ್ಕೂ ಅಷ್ಟೇ 40,500 ಕೊಡ್ತೀರಿ 52,000 ಸ್ಲ್ಯಾಬಲ್ಲಿ. ಆತರ 90% ಸಬ್ಸಿಡಿ ಕೊಡ್ತಾ ಇದ್ದೀವಿ. ಅನುಕೂಲ ಆಗುತ್ತೆ, ಬೆಳೆಗಾರರು ಪ್ರಯೋಜನ ಪಡ್ಕೊತಾ ಇದ್ದಾರೆ. ಇದೇ ಸ್ಕೀಮ್ ಈಗ ಹೆಂಡ್ ಆಗಿದೆ. ಅಟ್ಲೀಸ್ಟ್ ಇನ್ನು ಬರೋ ದಿನಗಳಲ್ಲಿ ಇನ್ನೂ ಸಹ ಸ್ವಲ್ಪ ಅಮೌಂಟ್ ನ ತರಿಸ್ಕೊಂಡು ನಾವು ಇನ್ನೂ ಸಹ ಅವ್ರಿಗೆ ಒತ್ತು ಕೊಡಬೇಕು ಅಂತ ನಮ್ಮ ಉದ್ದೇಶ. ಗುಣಮಟ್ಟಕ್ಕೆ ಆದ್ಯತೆ ಕೊಡಬೇಕು. ಅದ ಉದ್ದೇಶದ ಕಾರಣದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಅವ್ರಿಗೇನೆ ಸಹ ಸ್ಪೆಷಲ್ ಪ್ಯಾಕೇಜ್ ಆಗಿ 90% ಸಬ್ಸಿಡಿ ಕೊಡ್ತಾ ಇದ್ದೀವಿ. ಒಳ್ಳೆಯದು. ಇಷ್ಟೇ ಜನಗಳಿಗೆ ಕೊಡ್ಬೇಕನ್ನೋ ತರ ಏನಾದ್ರೂ ನಿರ್ಬಂಧ ಹಾಕೊಂಡಿದ್ರೆ ಹೇಗೆ ಸರ್? ಜನ ಅಲ್ಲ, ಅಮೌಂಟ್. ಅಮೌಂಟ್ ಈಗ ನಮ್ಗೆ 25,00,000 SC ಕ್ಯಾಟಗರಿಯಲ್ಲಿ ಬಂದಿದೆ. ST ಕ್ಯಾಟಗರಿಯಲ್ಲಿ TSP ಅಂತ ಹೇಳ್ತಾರೆ ಅದಕ್ಕೆ, ಅದರಲ್ಲಿ ಟ್ರೈಬಲ್ ಸೆಲ್ಫ್ ಸಪ್ಲಾನ್ ಅಂತ, ಅದರಲ್ಲಿ 10,00,000 ನಮ್ಗೆ ಬಂದಿದೆ. ಸೌತ್ ಕೊಡಗುಗೆ ಅಲ್ಲೂ 25,00,000 ಆಯ್ತು ಕ್ಯಾಟಗರಿಯಲ್ಲಿ ಕೊಟ್ಟಿದೆ. ಅದು ಈಗ ಆಲ್ರೆಡಿ ನಮ್ಮ ನಾರ್ತ್ ಕೊಡಗಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಕವರ್ ಆಗೋಗಿದೆ. 25,00,000 SC ಆಮೇಲೆ 10,00,000 ಅದರಲ್ಲಿ ST ಆಲ್ರೆಡಿ ನಾವಾಗಲೇ ರಿಪೋರ್ಟ್ ಕೊಟ್ಟು ಅವ್ರಿಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ಅವ್ರು ಪ್ರಯೋಜನ ಪಡಬೇಕು. ಈಗ ಚಂದ್ರಪ್ಪನವರೇ, ತಾವು ಚಟ್ಟಳಿಯ ಕಾಫಿ ಮಂಡಳಿಯ ಉಪಕೇಂದ್ರದಲ್ಲಿದ್ದಾರೆ, ಅಲ್ಲಿ ಏನೇನು ಕೆಲಸಗಳು ನಡೀತದೆ ಅಂತ ಸೂಕ್ಷ್ಮವಾಗಿ ಹೇಳ್ಬೋದಾ? ನಮಸ್ಕಾರ. ನಮ್ಮ ಕೇಂದ್ರ ಚಟ್ಟಳ್ಳಿ ಇರ್ತಕ್ಕಂಥ ಕೇಂದ್ರದಿಂದ ಬೆಳೆಗಾರರಿಗೆ ಸಿಗುವಂತಹ ಸೌಲಭ್ಯಗಳು ಅಂತಂದ್ರೆ ಮಣ್ಣು ಪರೀಕ್ಷೆ ಮಾಡೋದೊಂದು, ಮತ್ತೆ ಬೆಳೆಗಾರರಿಗೆ ಬೇಕಾಗಿರುವಂತಹ ಕಾಫಿ ಕ್ಲೋನ್ಸ್ ಅವನ್ನ ತಯಾರು ಮಾಡಿ ಕೊಡ್ತೀವಿ. ಕಾಫಿ ಬೀಜಗಳು ಅಂತಂದ್ರೆ ಬಿತ್ತನೆ ಬೀಜಗಳನ್ನು ನಾವು ವೈಜ್ಞಾನಿಕವಾಗಿ ಅದನ್ನು ಸಂಸ್ಕರಣೆ ಮಾಡಿ ವಿಸ್ತರಣಾ ವಿಭಾಗದ ಮುಖಾಂತರ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಯಾವುದು ಪ್ರಮುಖವಾಗಿ ನೀವು ಈಗ ವಿತರಣೆ ಮಾಡ್ತಾ ಇರೋದು? ಇಲ್ಲಿ ಅರೇಬಿಕಾದಲ್ಲಿ ಬಂದು ಚಂದ್ರಗಿರಿ ಜಾಸ್ತಿ ಬೇಡಿಕೆ ಇದೆ, ಮತ್ತೆ ಅದರ ಜೊತೆಗೆ 795 ಇದೆ, ಅದರದ್ದು ಬೇಡಿಕೆ ಇದೆ. ಮತ್ತೆ ರೋಬಸ್ಟಾದಲ್ಲಿ C2R ಅದರದ್ದು ಬೀಜ ಕೊಡ್ತಾ ಇದೀವಿ ಸರ್. ಈ ಬಿತ್ತನೆ ಬೀಜಗಳನ್ನ ನೀವು ತಯಾರು ಮಾಡಿ ವಿಸ್ತರಣಾ ವಿಭಾಗದಿಂದ ವಿತರಣೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀರಿ? ಇಂದೆಂಟು ಯಾವ ರೀತಿ ಬರುತ್ತೆ ಅದ್ರ ಪ್ರಕಾರನೇ ಪ್ರಮಾಣವನ್ನ ನಾವು ತಯಾರು ಮಾಡಿ ಮತ್ತೆ ಅವ್ರಿಗೆ ವಿಸ್ತರಣಾ ಅಧಿಕಾರಿಗಳಿಂದ ಏನ್ ಬಂದಿರ್ತ ಅವರು ಕೊಟ್ಟು ಅವರು ಬೆಳೆಗಾರರಿಗೆ ಯಾರ್ಯಾರು ಅವರು ಬೇಡಿಕೆ ಇಟ್ಟಿರ್ತಾರೆ ಅವ್ರಿಗೆ ಅದಕ್ಕೆ ತಕ್ಕಂತೆ ನಾವು ವಿತರಣೆ ಮಾಡ್ತೀವಿ ಸರ್. ಸುಮಾರಾಗಿ ವರ್ಷಕ್ಕೆ ಎಷ್ಟು ಬಿತ್ತನೆ ಬೀಜ ಮಾರಾಟ ಆಗ್ತಾ ಇದೆ ಅಥವಾ ವಿತರಣೆ ಆಗ್ತಾ ಇದೆ? ಅದೇ ಈ ವರ್ಷನೇ ನೋಡಿ ಅರೇಬಿಕಾ ರೋಬಸ್ಟ ಎರಡೂ ಸೇರಿ 550 kg ಆಗಿದೆ. ಇನ್ನು ಆಗ್ತಾ ಇದೆ. ಇದು ಅರೇಬಿಕಾ ಬೀಜ ಸಂಸ್ಕರಣೆ ಮಾಡೋದು ಬಿತ್ತನೆ ಬೀಜ ಈಗ ಆಲ್ಮೋಸ್ಟ್ ಮುಕ್ತಾಯ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈಗ ರೋಬಸ್ಟ ಶುರುವಾಗ್ತಾ ಇದೆ ಸರ್, ರೋಬಸ್ಟ ಮಾಡ್ತಾ ಇದೀವಿ ಈಗ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಒಂದು ದೃಢೀಕೃತ ಮತ್ತೆ ಉತ್ತಮ ತಳಿಯ ಅರೇಬಿಕಾ ಮತ್ತು ರೋಬಸ್ಟ ಬಿತ್ತನೆ ಬೀಜಗಳನ್ನ ಕಾಫಿ ಬೆಳೆಗಾರರಿಗೆ ವಿತರಣೆ ಮಾಡ್ಲಿಕ್ಕೆ ಕಾಫಿ ಮಂಡಳಿ ವ್ಯವಸ್ಥೆ ಮಾಡಿರೋದು ಒಂಥರ ಮೆಚ್ಚುವ ಸಂಗತಿನೇ. ಒಳ್ಳೆ ಬೆಳೆಗಾರರು ಸಹ ಅವ್ರ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ, ಆದ್ರೆ ಕಾಫಿ ಮಂಡಳಿದ ಅಂತಂದ್ರೆ ಅದಕ್ಕೊಂದು ಒಂದು ತೂಕ ಅಲ್ವಾ? ಕಾಫಿ ಮಂಡಳಿಯು ಕಾಫಿ ತೋಟಗಳ ಮಣ್ಣು ಪರೀಕ್ಷೆಗಾಗಿ ವ್ಯವಸ್ಥೆ ಮಾಡಿದೆ, ಪ್ರಯೋಗಾಲಯ ಇದೆ ನಿಮ್ಮಲ್ಲಿ. ಹೌದು ಹೌದು, ಅದ್ರ ಬಗ್ಗೆ ಹೇಳ್ಬೋದಾ? ಕಾಫಿ ಮಂಡಳಿ ಇಲ್ಲಿ ಅಂತಲ್ಲ, ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಕಾಫಿ ಬೆಳೀತಾ ಇದೀವಿ ಎಲ್ಲಾ ಕಡೆನು ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳಿದಾವೆ. ಇಲ್ಲಿ ಚಟ್ಟಳ್ಳಿಲಿ ಒಂದು, ಮತ್ತೆ ಕೇರಳದಲ್ಲಿ ಕಲ್ಪೆಟ್ಟ ಅಂತ ಪಕ್ಕ ಚುಂಡೇಲ್ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಪ್ರಾದೇಶಿಕ ಕಾಫಿ ಸಂಶೋಧನಾ ಕೇಂದ್ರ ಇದೆ, ಅಲ್ಲೂ ಈ ವ್ಯವಸ್ಥೆ ಇದೆ. ಮತ್ತೆ ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆ ಕೊಡೈಕೆನಾಲ್ ತಾಲೂಕಿನ ತಾಂಡಿಗುಡಿ ಅನ್ನೋ ಗ್ರಾಮದಲ್ಲೂ ಅಲ್ಲೂ ನಮ್ಮ ಒಂದು ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಇದೆ. ನಮ್ಮ ರಾಜ್ಯದಲ್ಲಿರುವ ಈ ಒಂದು ವ್ಯವಸ್ಥೆ ಬಗ್ಗೆ ಮತ್ತೆ ಮಾತಾಡೋಣ. ಕರೆ ಯಾರು ಮಾಡಿರೋದು ಗಮನಿಸೋಣ. ನಮಸ್ಕಾರ, ಯಾರು ತಾವು? ಹಲೋ, ನಾವು ಜೋಸ್ ಅಂತ ಸರ್, ಬಿರಾಜಪೇಟೆ ಹೆಗ್ಲದಿಂದ. ರೋಬಸ್ಟ್ ಕಾಫಿ ಗಿಡಗಳು ನೆಟ್ಟಿರೋದು ಸ್ವಲ್ಪ ಮೇಲೆ ಬಂದಾಗ ಅದು ರೆಕ್ಕೆ ಬೋರಲ್ ಅಂತ ಬರ್ತಾ ಇದೆ, ಬೇರಿ ಬೋರಲ್ ರೆಕ್ಕೆ ಬೋರಲ್ ಏನಂತ ಗೊತ್ತಿಲ್ಲ, ಬ್ಲಾಕ್ ಆಗಿ ಅದು ಸತ್ತೋಗ್ಬಿಡ್ತದೆ. ಅದು ಅದಕ್ಕೆ ಏನ್ ಸ್ಪ್ರೇ ಅಂತ ಕೇಳ್ಬೇಕು. ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರು ಕೀಟ ತಜ್ಞರು, ಈ ಬಗ್ಗೆ ಮಾತಾಡ್ತಾರೆ. ನಮಸ್ಕಾರ ಸರ್, ಎಷ್ಟು ವರ್ಷದ ಗಿಡ ಅದು? ನಾಟಿ ಮಾಡಿ ಎಷ್ಟು ತಿಂಗಳಾಗಿದೆ ಅಥವಾ ಎಷ್ಟು ವರ್ಷ ಆಗಿದೆ ಅಂತ ಕೇಳ್ತಿದ್ದಾರೆ. 2 ವರ್ಷ ಆಗಿದೆ ಅಷ್ಟೇ. ಅದು ಗಿಡ ಬಂದಾಗಲೇ ಅದ್ರದ್ದು ರೆಕ್ಕೆಗಳೆಲ್ಲ ಬ್ಲಾಕ್ ಆಗಿ ಒಣಗಿ ಹೋಗ್ತಾ ಇದೆ, ಫುಲ್ ಗಿಡನೇ ಹೋಗ್ಬಿಟ್ಟಿದೆ ಅದು. ಎಲ್ಲ ಗಿಡಗಳು ಹೋಗಿದೆ 70% 1.5 ಎಕರೆಯಲ್ಲಿ. ಕೇಳಿ ಕೇಳಿ ವಿಚಾರಗಳನ್ನು. ನಾವು ಯಾವ್ದು ಒಂದು 1800-1551 ಆ ನಂಬರ್ ಅಲ್ಲಿ ನ್ಯಾಷನಲ್ ನಂಬರ್ ಇದೆಯಲ್ಲ ಅದ್ರಲ್ಲಿ ಕೇಳಿದ್ರೆ ಅವ್ರು ಹೇಳಿದ್ರೆ ಇಂಜೆಕ್ಷನ್ ಅಂತ, ಇಂಜೆಕ್ಷನ್ ಎಲ್ಲ ವರ್ಕ್ಔಟ್ ಆಗೋದಿಲ್ಲ. ಆಯ್ತು, ಅಲ್ಲ ಈಗ ವಿಚಾರ ಕೇಳಿ, ವಿಚಾರ ಕೇಳಿ. ಆಯ್ತು ಸರ್ ಹೇಳಿ. ನೋಡಿ, ರೆಕ್ಕೆ ಬರ್ಲು ಅಂದ್ರೆ ಅಲ್ಲೊಂದು ಸಣ್ಣದಾದ ಒಂದು ರಂಧ್ರ ಇರುತ್ತೆ, ಆ ತರ ಇದೆಯಾ ಅದ್ರಲ್ಲಿ? ರಂಧ್ರದಿಂದ ಪುಡಿ ಬರ್ತಾ ಇದೆಯಾ? ಒಂದು ಸಣ್ಣ ರಂಧ್ರ ಕಾಣುತ್ತೆ, ತೂತ್ ಕಾಣುತ್ತೆ ಅಲ್ಲಿ ಗಿಡದಲ್ಲಿ. ಅಲ್ಲಿ ಗಿಡದಲ್ಲಿ ಜಾಸ್ತಿ ಬರೋದಿಲ್ಲ, ರೆಕ್ಕೆಗಳಲ್ಲಿ ಬರ್ತದೆ. ರೆಕ್ಕೆಗಳಲ್ಲಿ ಸಣ್ಣ ಸಣ್ಣ ರಂಧ್ರ ಏನು ಕಾಣೋದಿಲ್ಲ ಫಸ್ಟ್, ಅದು ಅಟ್ಯಾಕ್ ಆದಾಗ ವೈಟ್ ಕಲರ್ ಬರ್ತದೆ, ಬೂದಿ ಕಲರ್. ಸರ್, ಇದಕ್ಕೆ ಸಣ್ಣ ಗಿಡಕ್ಕಾದ್ರೆ ಮಾತ್ರ ಸ್ಪ್ರೇ ಅನ್ನ ಕೂಡ ಕೇಳ್ತಿ. ಇದಕ್ಕೆ ಪ್ರೊಪಿಕೊನೋಜಾಲ್ ಟಿಲ್ಟ್ ಅಂತ ಒಂದು ಬರುತ್ತೆ, 180 ml ಪರ್ ಬ್ಯಾರೆಲ್ಗೆ. 200 ಲೀಟರ್ ನೀರಿಗೆ 180 ml ಅನ್ನ ಹಾಕಿ ಒಂದು 100 ml ಅಂಟು ದ್ರಾವಣ ಹಾಕಿ ಸಿಂಪಡಣೆ ಮಾಡ್ಬೇಕು. ಇದು ನಾವು ಸೆಪ್ಟೆಂಬರ್ ಅಲ್ಲೇ ಮಾಡ್ಬೇಕು. ಮತ್ತೆ ಸಣ್ಣ ಗಿಡಕ್ಕಾದ್ರೆ ಒಂದುವರೆ ತಿಂಗಳು ಬಿಟ್ಟು ಮತ್ತೆ ಮಾಡ್ಬೇಕಾಗತ್ತೆ. ಮತ್ತೆ ಬೇಸಿಗೆಯಲ್ಲಿ ಏನಂದ್ರೆ ನಾವು ಎಲ್ಲಿ ಆ ರಂಧ್ರಗಳಿರೋದ್ ನೋಡಿ ರಂಬೆಗಳನ್ನ ಕಟ್ ಮಾಡಿ ಸುಡ್ಬೇಕಾಗತ್ತೆ. ಬೇಸಿಗೆಯಲ್ಲಿ ಅಷ್ಟು ಆಕ್ಟಿವಿಟಿ ಇರಲ್ಲ, ಸ್ಪ್ರೇ ಮಾಡೋದ್ರಿಂದ ಅದು ಒಳಗಡೆನೆ ಇರುತ್ತೆ, ಎಫೆಕ್ಟಿವ್ ಇರಲ್ಲ. ನೀವೇನಾದ್ರೂ ಸಿಂಪಡಣೆ ಮಾಡ್ಬೇಕು ಅಂದ್ರೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಮಾಡಿದ್ರೆ ಅದು ಪ್ರಯೋಜನ ಆಗುತ್ತೆ. ಮತ್ತೆ ತುಂಬಾ ಗಿಡಗಳು ಅದಕ್ಕೆ ಎಫೆಕ್ಟ್ ಆಗಿದ್ರೆ ಅದನ್ನ ಕಿತ್ತು ಹೊಸ ಗಿಡ ಹಾಕೋದು ಉತ್ತಮ ಬೇಗನೆ. ಯಾಕಂದ್ರೆ ಸಣ್ಣ ಗಿಡದಲ್ಲಿ ಈ ತಾಯಿ ರೆಕ್ಕೆಗಳೆಲ್ಲ ಹೋಗ್ಬಿಟ್ರೆ ಆ ಗಿಡದಲ್ಲಿ ಏನು ಇರಲ್ಲ. ಮತ್ತೆ ದೊಡ್ಡ ಗಿಡ ಆದ್ರೆ ಅದು ಚೇತರಿಕೆ ಆಗುತ್ತೆ. ಏನು ಹಾಕಿರೋ ಗಿಡಗಳೆಲ್ಲ ಹೋಗ್ಬಿಡುತ್ತೆ. ತುಂಬಾ ಹೋಗಿರೋನ್ನ ಬೇಗ ಹೊಸದಾಗಿ ಹಾಕಿದ್ರೆ ನಮ್ಗೆ ಮತ್ತೆ ಅದೇ ಬೇರೆ ಗಿಡಗಳ ಜೊತೆ ಬೇಗ ಬರುತ್ತೆ. ತಡ ಮಾಡಿದೆ, ನಾಟಿ ಮಾಡಿದ ಬಳಿಕ ನೋಡ್ಕೊಂಡು ಸಸ್ಯ ಸಂರಕ್ಷಣೆ ಕ್ರಮಗಳನ್ನ ಕೈಗೊಂಡ್ರೆ ಒಳ್ಳೇದೆ. ಒಂದು 5 ವರ್ಷದವರೆಗೂ ಸ್ವಲ್ಪ ಇದನ್ನ ಸ್ಪ್ರೇ ಎಲ್ಲ ರೆಕಮೆಂಡ್ ಮಾಡಬಹುದು. ಆಮೇಲೆ ಇದು ಶಾರ್ಟಲ್ ಬರೋರಷ್ಟು ಪರಿಣಾಮಕಾರಿ, ಗಿಡಕ್ಕೇನು ಎಫೆಕ್ಟ್ ಮಾಡಲ್ಲ, ತೊಂದರೆ ಕೊಡಲ್ಲ. ಸಣ್ಣ ಗಿಡಗಳಿಗೆ ಈ ಒಂದು ಕೀಟದ ಬಾಧೆ ಹೆಚ್ಚಿರುತ್ತೆ ಮತ್ತೆ ಈಗಿನ ಒಂದು 3 ವರ್ಷದಿಂದ ಏನು ಮಳೆ ಡಿಸೆಂಬರ್ ವರೆಗೂ ಅದು ವಿಸ್ತಾರವಾಗಿದೆ. ಈ ಕೀಟ ಬೆಳೆಯಕ್ಕೆ ತಂಪಾದ ವಾತಾವರಣ ತುಂಬಾ ಅನುಕೂಲ, ಯಾಕಂದ್ರೆ ಇದು ಒಂದು ಶಿಲೀಂಧ್ರನ ಬೆಳೆಸುತ್ತೆ ಒಳಗಡೆ. ಇದರ ಮರಿ ಹುಳ ಆ ಶಿಲೀಂಧ್ರನೇ ತಿಂದು ಬದುಕೋದು. ಹಂಗಾಗಿ ಈ ಹವಾಮಾನ ಈ ತರ ಇರೋದ್ರಿಂದ ಅದಕ್ಕೆ ಅನುಕೂಲ ಇರೋದ್ರಿಂದ ಇದು ರೋಬಸ್ಟ್ ಎಲ್ಲ ದೊಡ್ಡ ಗಿಡದಿಂದ ಹಿಡಿದು ಚಿಕ್ಕ ಗಿಡದಕ್ಕೂ ಈ ವರ್ಷದಿಂದ ಬಾಧೆ ತುಂಬಾ ಆಗಿದೆ. ಸೊ ಇದಕ್ಕೆ ನಾವು ಒಂದು ಹೊಸದಾಗಿ ಒಂದು ಲೂರನ್ನು ತಯಾರು ಮಾಡಿದೀವಿ, ಈ ವರ್ಷ ಬಿಟ್ಟಿದೀವಿ. ಸೊ ಅದನ್ನು ಬಳಸ್ಬೋದು. ಇದನ್ನ ಜೈಕೋಮ್ ಲೂರ್ ಅಂತಾರೆ. ಇದು ನಮ್ಮ ಕಾಫಿ ಬೋರ್ಡ್ ಚೆಟ್ಟಳ್ಳಿಯಲ್ಲಿ ಸಿಗುತ್ತೆ, ನಿಮ್ಗೆ ವಿರಾಜಪೇಟೆ ಹತ್ರ ಗೋಣಿಕೊಪ್ಪದಲ್ಲಿ ಸಿಗುತ್ತೆ. 25 ಟ್ರಾಪ್ಗೆ 750 ರಂತೆ ಕೊಡ್ತಾರೆ. ಅದನ್ನ ತಗೊಂಡೋಗಿ ನಾವು ತೋಟದಲ್ಲಿ ಕಟ್ಟಿದ್ರು ಸ್ವಲ್ಪ ಹತೋಟಿಗೆ ಬರುತ್ತೆ ಅಲ್ವಾ. ಒಳ್ಳೇದು, ಗಮನಿಸ್ಕೊಳ್ಳಿ. ಚಂದ್ರಪ್ಪನವರು ತಾವು ಹೇಳ್ತಾ ಇದ್ರಿ ಮಣ್ಣು ಪರೀಕ್ಷೆ ಪ್ರಯೋಗಾಲಯಗಳು ಚಟ್ಟಳ್ಳಿಯಲ್ಲಿದೆ ಮತ್ತೆ ಕೊಡಗಿನಲ್ಲಿ ಇನ್ನು ಬೇರೆ ಕಡೆ. ಈಗಾಗಲೇ ಹೇಳ್ತಾ ಇದ್ದೆ ಸರ್, ನಮ್ಮ ಎಲ್ಲೆಲ್ಲಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರಗಳಿದ್ದಾವೆ ಅಲ್ಲೆಲ್ಲ ಹೆಚ್ಚು ಕಡಿಮೆ ಒಂದೊಂದು ಪ್ರಯೋಗಗಳನ್ನ ಸ್ಥಾಪನೆ ಮಾಡಲಾಗಿದೆ. ಈಗ ಕೊಡಗಿನಲ್ಲಿ ಒಂದೇ ಚಟ್ಟಳ್ಳಿ, ಈಗ ಅವಾಗಿನಿಂದನು ಚಟ್ಟಳ್ಳಿನಲ್ಲಿ ಇದೆ. ಈಗ ಇತ್ತೀಚೆಗೆ ಬೆಳೆಗಾರರ ಬೇಡಿಕೆ ದಕ್ಷಿಣ ಕೊಡಗಿಂದ ಜಾಸ್ತಿ ಬಂದ್ರಿಂದ ಗೋಣಿಕೊಪ್ಪದಲ್ಲೂ ಕೂಡ ಒಂದು ಪ್ರಯೋಗಾಲಯನ ಸ್ಥಾಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಈಗಾಗಲೇ ಒಬ್ರು ಅಲ್ಲಿ ವಿಜ್ಞಾನಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಡಾಕ್ಟರ್ ನಡಾಪ್ ಅಂತ ಹೇಳಿ. ಒಳ್ಳೇದು, ಎರಡು ಕಡೆ ಮಣ್ಣು ಪರೀಕ್ಷೆ ಪ್ರಯೋಗಾಲಯಗಳು ಇರೋದ್ರಿಂದ ಅನುಕೂಲ ಆಗ್ತದೆ. ಈ ಬಗ್ಗೆ ಮತ್ತಷ್ಟು ನಾವು ಮಾಹಿತಿಯನ್ನ ಪಡೆದುಕೊಳ್ಳೋಣ, ಪ್ರಸ್ತಾಪ ಮಾಡ್ರಂತೆ ಕರೆ ಯಾರದು ಗಮನಿಸೋಣ. ನಮಸ್ಕಾರ, ಯಾರು ತಾವು? ಹಲೋ, ಹೇಳಿ ಹೇಳಿ. ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಕಕ್ಕಬ್ಬೆಯಿಂದ ವೀರು ಪೂವಣ್ಣ ರಾಜ ಅಂತ ಹೇಳಿ. ಪೂವಣ್ಣ ಅವರು ಹೇಳಿ. ಸರ್, ನಮ್ದು ಯವಕಪ್ಪಾಡಿ ಗ್ರಾಮದಲ್ಲಿ ನಮ್ಗೆ ಲ್ಯಾಂಡ್ ಇದೆ, ಅಲ್ಲಿ ನಾನು ಕಾಫಿ ತೋಟ ಮಾಡಿದ್ದೀನಿ. ಕಾಫಿ ತೋಟ ಮಾಡಿ ಸುಮಾರು 25-30 ವರ್ಷದಿಂದ ಗಿಡ ಸ್ವಲ್ಪ ಹಾಳಾಗಿತ್ತು. ಅದನ್ನು ತೆಗೆದು ಮರುನಾಟಿ ಮಾಡಿದ್ದೀನಿ. ಮರುನಾಟಿ ಅಂತ ಹೇಳಿದ್ರೆ ನಾನು ಕಳೆದ ಮಾರ್ಚ್ ಏಪ್ರಿಲ್ ಅಲ್ಲಿ ನಾನು ಗಿಡ ರೆಡಿ ಮಾಡಿ ಅಲ್ಲಿ ನಾನು ಗಿಡ ಇಟ್ಟಿದ್ದೀನಿ. ಆಗಸ್ಟ್ ಇಂದ ಈಚೆ ಇಟ್ಟಿರುವ ಗಿಡಕ್ಕೆ ಸಬ್ಸಿಡಿ ತಗೊಳ್ಳಿಕ್ಕೆ ಏನಾದ್ರೂ ವ್ಯವಸ್ಥೆ ಇದೆಯಾ ಸರ್? ಇನ್ನು 1 ವರ್ಷ ಆಗಿಲ್ಲ, 4-5 ತಿಂಗಳು ಮಳೆಗೆ ಗಿಡ. ಈಗ ಉಪನಿರ್ದೇಶಕರಾದ ಡಾಕ್ಟರ್ ವಿ ಚಂದ್ರಶೇಖರ್ ಅವರು ಮಾತಾಡ್ತಾರೆ, ಇದ್ರ ಬಗ್ಗೆ ನಿಮಗೆ ವಿವರ ಕೊಡ್ತಾರೆ ಕೇಳಿ. ಈಗ ನೀವು ಯಾವ್ದು ರೋಬಸ್ಟಾ ಪ್ಲಾಂಟ್ ಮಾಡಿರೋದ? ಇಲ್ಲ ಇಲ್ಲ, ಅರಬಿಕಾ ಚಂದ್ರಗಿರಿ. ವೆರಿ ಗುಡ್. ಈಗ ಅದಕ್ಕೆ ಸಬ್ಸಿಡಿ ಉಂಟು, ಅಪ್ಲೈ ಮಾಡಿದ್ರೆ ನಾವು ಅದನ್ನ ಕನ್ಸಿಡರ್ ಮಾಡಕ್ಕೆ ಸೂಕ್ತ. ಬೋರ್ಡಿಗೆ ಬಂದಿದೆ ಸರ್. ಓಕೆ. ಬೋರ್ಡಿಗೆ ಬಂದು ಎಲ್ಲ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ತೋರಿಸಿದೆ. ಅವ್ರು ಹೇಳಿದ್ರು ನೀವು ಹಳೆ ಸಿ ಆರ್ ಸಿ ಇದ್ರೆ ತಗೊಂಡ್ ಬನ್ನಿ ಅಂತ. ನಾನು ಬ್ಯಾಂಕ್ ಅಲ್ಲಿ ಕೊಟ್ಟಿದ್ದೆ ಒರಿಜಿನಲ್ ಸಿ ಆರ್ ಸಿ, ಮೂರ್ನಾಲ್ಕು ಸ್ಟೇಟ್ ಬ್ಯಾಂಕ್ ಅಲ್ಲಿ ಕೊಟ್ಟಿದ್ದೆ ಅದು ಲೋನ್ ಮಾಡ್ಕೊಳ್ಳಿಕ್ಕೆ. ಆ ಟೈಮಲ್ಲಿ ಮಾಡಿ ಅವರು ಮ್ಯಾನೇಜರ್ ಟ್ರಾನ್ಸ್ಫರ್ ಆಯ್ತು. ರೆಕಾರ್ಡ್ ಅಲ್ಲಿ ನನಗೆ ರೆಕಾರ್ಡ್ ವಾಪಸ್ ಕೊಡುವಾಗ ಒರಿಜಿನಲ್ ರೆಕಾರ್ಡ್ ಇಲ್ಲ, ಡೂಪ್ಲಿಕೇಟ್ ಅದ್ರದ್ದು ಕಾಪಿ ಇದೆ. ತೊಂದರೆ ಇಲ್ಲ, ತೊಂದರೆ ಇಲ್ಲ, ಡೂಪ್ಲಿಕೇಟೇ ಒಂದು ಜೆರಾಕ್ಸ್ ಕಾಪಿ ಕೊಟ್ಟು ಆಯ್ತು. ಯಾಕಂದ್ರೆ ನಮಗೆ ಖಾತ್ರಿ ಆಗಬೇಕು 30 ವರ್ಷದ ಹಳೆ ತೋಟ ಅನ್ನೋದಕ್ಕೆ ಎಲಿಜಿಬಿಲಿಟಿ ಬರೋದಕ್ಕೆ, ಅದಕ್ಕೋಸ್ಕರ ಅದಕ್ಕೋಸ್ಕರ ಅಷ್ಟೇ. ದಾಖಲಾತಿಯಲ್ಲಿ ಎವಿಡೆನ್ಸ್ ಸಿಕ್ಕಿದ್ರೆ ನಾವು ಅದ್ರ ಮೇಲೆ ಪ್ರೊಸೆಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಸೂಕ್ತ ಅನುಕೂಲ ಆಗುತ್ತೆ. ತೊಂದರೆ ಇಲ್ಲ, ಬನ್ನಿ. 16 ಎಕರೆ 65 ಸೆಂಟ್ ಸ್ಥಳ ಅದು. ಓಕೆ. ಅದರಲ್ಲಿ ಕಾಫಿ ಎಳೆದು ಕ್ಲೀನ್ ಮಾಡಿ ಹೊಸದಾಗಿ ಕಾಫಿ ಗಿಡ ಇಟ್ಟಿದ್ದೀನಿ. ಓಕೆ. ಮತ್ತೆ ಮರುನಾಟಿ ಮಾಡಿದ್ದು ಉಂಟು, ಅದಕ್ಕಾಗಿ ಸ್ವಲ್ಪ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡಿ. ಮಾಡಿ ದಯವಿಟ್ಟು ಮಾಡಿ. ಅದಕ್ಕೋಸ್ಕರನೇ ಈಗ ರೀಪ್ಲಾಂಟಿಂಗ್ ಮರುನಾಟಿ ಇದಕ್ಕೆ ಪ್ರಾವಿಷನ್ ಇದೆ. ಅದು ಜೊತೆಗೆ ನೀವೇನಾದ್ರು ಸ್ಪ್ರಿಂಕ್ಲರ್ ಯೂನಿಟ್, ಕೆರೆ ಇಲ್ಲ ಓಪನ್ ವೆಲ್ ಮಾಡ್ಕೊಳಕಾದ್ರೂ ಸೂಕ್ತ. ಯಾಕಂದ್ರೆ ಈಗಿನ ಲೇಬರ್ ನೋಡ್ಕೊಂಡ್ರೆ ನೀವು ಡೆಡ್ ಲೈನ್ ಪ್ರಾಬ್ಲಮ್ ಆಗಿದೆ ಸರ್. ನನಗೆ ಹೇಳಿ, ನಮ್ ತೋಟ ಇಲ್ಲಿ ಯವಕಪಾಡಿ ವಿಲೇಜ್ ಒಳಗೆ ಬರೋದಿಲ್ಲ, ಬಾರ್ಡರ್ ಏರಿಯಾ ಕೇರಳ ಕರ್ನಾಟಕ ಬಾರ್ಡರ್ ಏರಿಯಾದಲ್ಲಿ ಬರುತ್ತೆ ನಮ್ದು. ಓಕೆ ಓಕೆ. ಅದಕ್ಕೆ ನಾನು ವಯಾ ಕೇರಳಕ್ಕಾಗಿ ರೋಡ್ ಹೋಗಿ ಅಲ್ಲಿ ಹಳೆ ಟಿಂಬರ್ ತೆಗೆದ ರಸ್ತೆನ ಒಂದು 50 ವರ್ಷದಿಂದ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಆ ರಸ್ತೆಯಲ್ಲಿ ಹೋಗಿ ಹೋಗ್ಬೇಕು, ಅಂದಾಜು ಒಂದು ಇಲ್ಲಿಂದ ನಮ್ಗೆ 100 ಕಿಲೋಮೀಟರ್ ಆಗುತ್ತೆ. ನಿಮ್ಮ ಆಫೀಸರ್ಗಳಿಗೆ ಹೇಳಿದ್ದೀನಿ ಆಫೀಸಿಗೆ ಬಂದು, ಒಂದ್ ದಿವಸ ಬೆಳಿಗ್ಗೆ ಹೊರಟ್ರೆ ಸಾಯಂಕಾಲ ಪರಿಶೀಲನೆ ಮಾಡಿ ವಾಪಸ್ ಬರ್ಬೋದು. ಆಯ್ತು, ಕಳ್ಸಿಕೊಡ್ತೀನಿ. ನಿಮ್ಮ ಫೋನ್ ನಂಬರ್, ನಿಮ್ಮ ಡೀಟೇಲ್ಸ್ ಕೊಡಿ. ನಾನು ಫೋನ್ ಮಾಡಿಕೊಂಡು, ನಮ್ಮ ಲೈಸನ್ ಆಫೀಸರ್ಸ್ ಇದ್ದಾರೆ ಅಲ್ಲಿ ಸೂಕ್ತ ಏರಿಯಾಕ್ಕೆ ಕನ್ಸರ್ನ್ಡ್, ಅವ್ರನ್ನ ಕಳ್ಸಿಕೊಡ್ತೀನಿ. ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ ಪವನ್ ಅವರೇ? ಸರಿ ಹೇಳಿ. 900-84-9600. ಓಕೆ, ಮಾತಾಡ್ತಾರೆ, ನಿಮ್ಮನ್ನ ಸಂಪರ್ಕ ಮಾಡ್ತಾರೆ. ಒಳ್ಳೇದು, ಚೆನ್ನಾಗಿ ನೀವು ನಿಮ್ಮ ಸಮಸ್ಯೆನ ತೋಡ್ಕೊಂಡ್ರಿ, ಒಳ್ಳೇದಾಗ್ಲಿ. ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಕಾಫಿ ಬೆಳೆಗಾರರಿಗೆ ಪೂರಕವಾದ ಮಾಹಿತಿ ಇವತ್ತು ಬಿತ್ತರವಾಗ್ತಾ ಇದೆ. ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಡಾಕ್ಟರ್ ವಿ ಚಂದ್ರಶೇಖರ್ ಮತ್ತು ಕೆ ಚಂದ್ರಪ್ಪ ಹಾಗೂ ಕೀಟ ತಜ್ಞರಾಗಿರುವ ಜಿ ವಿ ಮಂಜುನಾಥ ರೆಡ್ಡಿ ಅವರು ಭಾಗವಹಿಸಿದ್ದಾರೆ. ಮಣ್ಣು ಪರೀಕ್ಷೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರಿ ಚಂದ್ರಶೇಖರ್ ಅವರೇ, ಎಷ್ಟು ಗುರಿ ಇದೆ ಏನು ಅಂತ ಸ್ವಲ್ಪ ಮಾತಾಡಿ ಆಮೇಲೆ ಕರೆಯನ್ನು ತೆಗೆದುಕೊಳ್ಳೋಣ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಷ್ಟು ಮಣ್ಣು ಮಾದರಿಗಳನ್ನು ಸಂಗ್ರಹಿಸಿ ಅದನ್ನು ವಿಶ್ಲೇಷಣೆ ಮಾಡಿ ನಮ್ಮ ಕಾಫಿ ಬೆಳೆಗಾರರಿಗೆ ವರದಿಯನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಗುರಿಯನ್ನು ಇಟ್ಕೊಂಡಿದ್ರಿ? ಇದೊಂದು ಮಿಷನ್ ಮೋಡ್ ಪ್ರೋಗ್ರಾಮ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀರಿ. ಇದನ್ನ ಡ್ರೈವ್ ಅಂತ ತಗೊಂಡು 2 ತಿಂಗಳಲ್ಲಿ 5,000 ಸಾಯಿಲ್ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀರಿ ಕೊಡಗು ಡಿಸ್ಟಿಕ್ ಅಲ್ಲಿ. 5,000 ಸಾಯಿಲ್ ಸ್ಯಾಂಪಲ್, ಅದು 4 ಗಿಡದ ಮಧ್ಯದಲ್ಲಿ ಒಂದು, ಇನ್ನೊಂದು ಡ್ರಿಪ್ ಸರ್ಕಲ್ ಏರಿಯಾದಲ್ಲಿ ಒಂದು. ಆತರ ಒಬ್ಬ ಬೆಳೆಗಾರಿಗೆ 2 ಸ್ಯಾಂಪಲ್ ಕೊಡಕ್ಕೆ ನಾವು ಅವಕಾಶ ಮಾಡ್ತಾ ಇದ್ದೀವಿ, ಉಚಿತವಾಗಿ ಮಾಡ್ಕೊಡ್ತಾ ಇದ್ದೀರಿ. ಆಮೇಲೆ ನಾವೇ ನಮ್ಮ ಲೇಬರ್ ಕರ್ಕೊಂಡು ಹೋಗಿ ಬೆಳೆಗಾರರಿಗೆ ಮಾಹಿತಿನೂ ಕೊಟ್ಟು ಡೆಮೋನ್ಸ್ಟ್ರೇಷನ್ ಮಾಡ್ಬಿಟ್ಟು ಸಹ ನಾವು ಬರ್ತಾ ಇದ್ದೀರಿ. ನಾವೇ ಖುದ್ದಾಗಿ ಲೇಬರ್ ನೈಟ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು ಲೇಬರ್ ಒಂದು ವೆಹಿಕಲ್ ಕೊಟ್ಟು ನಾವು ಅದರ ಡ್ರೈವ್ ಅಲ್ಲಿ ಮಾಡ್ತಾ ಇದ್ದೀವಿ. ಬೆಳೆಗಾರರು ಇದನ್ನ ಸದುಪಯೋಗ ಪಡ್ಕೊಬೇಕು ಅಂತ ನಾನು ಕೇಳ್ಕೊಳ್ಳೋದು. ಯಾಕಂದ್ರೆ ಇದನ್ನ ಮಾಹಿತಿ ಇಮಿಡಿಯೇಟ್ ಆಗಿ ನಾವು ಅನಾಲಿಸಿಸ್ ಮಾಡಿ ಕೊಡೋ ಅಂತ ವ್ಯವಸ್ಥೆನೂ ಮಾಡಕ್ಕೆ ವ್ಯವಸ್ಥೆ ಮಾಡಿ. ಹೌದು, ಒಳ್ಳೆ ವಿಚಾರ. ರೈತ ಬಂಧುವರೇ, ಕೇಳುಗರೆ, ಇದುವರೆಗೆ ಕಾಫಿ ಬೆಳೆಗಾರರಿಗೆ ಪೂರಕವಾದ ಮಾಹಿತಿಗಳನ್ನ ತಿಳಿಸುವ ಕಾರ್ಯಕ್ರಮ ಸ್ಪಂದನ ಹೋದ ತಿಂಗಳು 19ನೇ ತಾರೀಕು ನೇರ ಪ್ರಸಾರದಲ್ಲಿ ಮೂಡಿಬಂತು. ಉಪಯುಕ್ತ ಸಂಗತಿಗಳು ಇತರರಿಗೆ ಲಭಿಸಲಿ ಅನ್ಕೊಂಡು ಮತ್ತೊಮ್ಮೆ ಕಾರ್ಯಕ್ರಮದ ಧ್ವನಿಮುದ್ರಣವನ್ನು ಸೂಕ್ತವಾಗಿ ವಿಚಾರಗಳನ್ನು ಅಳವಡಿಸಿಕೊಂಡು ಈಗ ಪ್ರಸಾರ ಮಾಡಲಾಗಿದೆ. ಇದರ ಮುಂದುವರೆದ ಭಾಗವನ್ನು ನಾಳೆ ಸಂಜೆ ಕಿಸಾನ್ವಾಣಿಯಲ್ಲಿ ಬಿತ್ತರಿಸ್ತೀವಿ, ಆಲಿಸಿಕೊಳ್ಳಿ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 14,200 ರೂಪಾಯಿಂದ 14,500 ರೂಪಾಯಿ, ಅರಬಿಕಾ ಚೆರಿ 6,900 ರೂಪಾಯಿಂದ 7,150 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 8,800 ರೂಪಾಯಿಂದ 9,100 ರೂಪಾಯಿ, ರೊಬೆಸ್ಟಾ ಚೆರಿ 4,400 ರೂಪಾಯಿಯಿಂದ 4,600 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ಗೆ 49,000 ರೂಪಾಯಿಯಿಂದ 51,000 ರೂಪಾಯಿ, ಒಣ ಅಡಿಕೆ ಕ್ವಿಂಟಲ್ಗೆ 45,000 ರೂಪಾಯಿಯಿಂದ 49,500 ರೂಪಾಯಿ. ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಈ ಸಾರಿಯ ಮುಂಗಡ ಪತ್ರದಲ್ಲಿ ಕೃಷಿಗೆ ನೀಡಿದ ಮಹತ್ವ ತಿಳ್ಕೊಳ್ಳೋಣ. ಸಿರಿಧಾನ್ಯ ಕೃಷಿಗೆ ಬಳಕೆಗೆ ಉತ್ತೇಜನ, ಹೈದರಾಬಾದ್ನಲ್ಲಿರುವ ಸಿರಿಧಾನ್ಯ ಸಂಶೋಧನಾ ಕೇಂದ್ರದ ಕಾರ್ಯಗಳಿಗೆ ಮಹತ್ವ, ಮತ್ಸ್ಯ ಸಂಪದ ಯೋಜನೆಯನ್ನು ಇನ್ನಷ್ಟು ಬಲಪಡಿಸಿ ವಿಸ್ತರಿಸುವುದು, ನೈಸರ್ಗಿಕ ಕೃಷಿಯನ್ನು 1 ಕೋಟಿ ಜನ ರೈತರು ಅನುಸರಿಸುವಂತೆ ಮಾಡಲು ಉತ್ತೇಜನ, ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಮಾರ್ಟ್ ಆಪ್ಗಳನ್ನು ಉತ್ತೇಜಿಸಲು ಕ್ರಮ, ಹೈನುಗಾರಿಕೆ ಮತ್ತು ಮೀನು ಸಾಕಾಣಿಕೆ ಕ್ಷೇತ್ರಕ್ಕೆ 20 ಲಕ್ಷ ಕೋಟಿ ಸಾಲ ಯೋಜನೆ, ಕೃಷಿ ಉತ್ಪನ್ನಗಳ ದಾಸ್ತಾನಿಗೆ ಗೋದಾಮುಗಳ ನಿರ್ಮಾಣ, ಗುಣಮಟ್ಟದ ತೋಟಗಾರಿಕೆ ಉತ್ಪನ್ನಗಳನ್ನು ಹೆಚ್ಚಿಸಲು ಯೋಜನೆ, ಹೀಗೆ ಕೃಷಿ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ಮಹತ್ವ ನೀಡಿದೆ. ಇನ್ನು ನಾಳಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕಾಫಿ ಮಂಡಳಿಯ ಯೋಜನೆಗಳು ಮತ್ತು ತಾಂತ್ರಿಕ ಸಲಹೆಗಳ ಕುರಿತ ಸಂಯೋಜಿತ ಕಾರ್ಯಕ್ರಮದ ಮುಂದುವರಿದ ಭಾಗವನ್ನು. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಮಾದಾಪುರ ಹಾಡಗೇರಿ ನಿವಾಸಿ ಸಿದ್ದಂಡ ನಾಣಯ್ಯ ಅಂಗಡ ಮೋವ, ಸಿದ್ದಂಡ ಉತ್ತಪ್ಪ ಜಯ ಅಂಗ ಇಂದು ಮರಣಪಟ್ಟಿತು. 47 ಬಯತ್ರ ಸಿದ್ದಂಡ ಉತ್ತಪ್ಪ ಜಯ ಅಂಗಡ ಆಕಿರಿ ಕಾರ್ಯ ಇದೀಕ ನಡಪಾಂದು ಒಕ್ಕ ಕರ ಅರ್ಚಿಟಿತು. ಮಾದಾಪುರ ಹಾಡಗೇರಿ ನಿವಾಸಿ ಕುಟ್ಟಂಡ ಚಿಮ್ಮಿ ಉತ್ತಯ್ಯ ಅಂಗ ಇಂದು ಮರಣಪಟ್ಟಿತು. ಕುಟ್ಟಂಡ ಬೋಪಣ್ಣ ಅಂಗಡ ಪಾಪ್, ಕುಟ್ಟಂಡ ಜಿಮ್ಮಿ ಉತ್ತಯ್ಯ ಅಂಗಡ ಆಕಿರಿ ಕಾರ್ಯ ನಾಳೆ 11:30 ನಡಪಾಂದು ಒಕ್ಕ ಕರ ಅರ್ಚಿಟಿತು. ವಿ ಬಾಡಗ ನಿವಾಸಿ ಅಮಣಿಚಂಡ ಗಣಪತಿ ಗಪ್ಪುಣಿ ಅಂಗ ಇಂದು ಮರಣಪಟ್ಟಿತು. 91 ಬಯತ್ರ ಅಮಣಿಚಂಡ ಗಣಪತಿ ಗಪ್ಪುಣಿ ಅಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನತ್ರ ಮೇದ ಒಕ್ಕ ಕ್ಯಾಕೊಳತು ನಡಪಾಂದು ಒಕ್ಕ ಕರ ಅರ್ಚಿಟಿತು. ಬಿಳಿಗೇರಿ ಗ್ರಾಮದ ಮಾಡಪಡಿ ಮೋಟಯ್ಯನವರು ತಮ್ಮ 88ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಮಾಡಪ್ಪಾಡಿ ಮೋಟಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ ಪ್ರಾಯೋಜಕರು ಗೌಡ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯ್ದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ ಶೇಕಡ.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮಾರ್ಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ, ನವದೆಹಲಿಯ ರಾಷ್ಟೀಯ ರಕ್ಷಣಾ ಕಾಲೇಜಿನ ನಿಯೋಗ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಜಿಲ್ಲಾ ಪಂಚಾಯತ್ ಸಿಇಒ ಡಾ ಎಸ್ ಆಕಾಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಇವರನ್ನ ಇಂದು ಭೇಟಿ ಮಾಡಿ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮಾತುಕತೆ ನಡೆಸಿದರು. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಯವರು ಮಾಹಿತಿ ಕೊಟ್ಟು ಜಿಲ್ಲೆ 5 ತಾಲೂಕು 16 ಹೋಬಳಿ 103 ಗ್ರಾಮ ಪಂಚಾಯಿತಿ 531 ಕಂದಾಯ ಗ್ರಾಮಗಳನ್ನು ಹೊಂದಿದ್ದು 6.13 ಲಕ್ಷ ಜನಸಂಖ್ಯೆ ಹೊಂದಿಟ್ಟು ಅಂತ ಹೇಳಿದವು. ಜಿಲ್ಲಾ ಪಂಚಾಯತ್ ಸಿಇಒ ಡಾ ಎಸ್ ಆಕಾಶ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಗಳ ಬಗ್ಗೆ ಮಾಹಿತಿ ಕೊಟ್ಟವು. 18 ಜನರನ್ನ ಒಳಗೊಂಡ ರಾಷ್ಟೀಯ ರಕ್ಷಣಾ ಕಾಲೇಜಿನ ನಿಯೋಗ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ, ಕೋಟೆ, ರಾಜಸೀಟ್ ಮತ್ತಿತರ ಜಾಗಗಳಿಗೆ ಭೇಟಿ ಕೊಟ್ಟು ಮಾಹಿತಿ ಪಡ್ಕೊಂಡವು. ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಮೈಸೂರು ವಿಭಾಗೀಯ ಪತ್ರಾಗಾರ ಕಚೇರಿ ಹಂಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಇತಿಹಾಸ ವಿಭಾಗ ಇವರ ಕೂಡುಕೂಟಲ್ಲಿ ಚಾರಿತ್ರಿಕ ದಾಖಲೆಗಳಲ್ಲಿ ಕೊಡಗು ಜಿಲ್ಲೆಯ ಇತಿಹಾಸ ತೇಳುವ ವಿಷಯದಡಿ 2 ದಿನಗಳ ರಾಷ್ಟಮಟ್ಟದ ವಿಚಾರ ಸಂಕಿರಣಕ್ಕೆ ಕಾಲೇಜು ಸಭಾಭವನದಲ್ಲಿ ಪದ್ಮಶ್ರೀ ಪುರಸ್ಕೃತರಾದ ಐಮುಡಿ ಎಂಡರಾಣಿ ಮಚ್ಚಯ್ಯವು ಚಾಲನೆ ಕೊಟ್ಟವು. ಮತ್ತೆ ಮಾತಾಡಿದ ಇವು, ಕೊಡಗಿನ ಮಕ್ಕ ಇಲ್ಲಿನ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಕೊಡಗಿನ ಏಳಿಗೆಗೆ ಶ್ರಮಿಸಕೂತ ಹೇಳಿದವು. ಮೈಸೂರು ವಿಭಾಗೀಯ ಪತ್ರಾಗಾರ ಕಚೇರಿಯ ಹಿರಿಯ ಸಹಾಯಕ ನಿರ್ದೇಶಕರಾದ ಮಂಜುನಾಥವ್ ಮಾತಾಡಿ, ಚಾರಿತ್ರಿಕ ದಾಖಲೆ ಸಂಗ್ರಹಿಸಿಕೆ ಪ್ರತ್ಯೇಕ ಸಂಸ್ಥೆ ರಚನೆಯಾಕೂ, ಚಾರಿತ್ರಿಕ ದಾಖಲೆಗಳಿಂದನೇ ಮುಂದಿನ ಪೀಳಿಗೆನ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದವು. ಈ ಸಂದರ್ಭ ಮುಂಬೈ ಮಹಿಳಾ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾ ವೀಣಾ ಪುಣಚ, ಎಫ್ಎಂಸಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಪಾರ್ವತಿ ಅಪ್ಪಯ್ಯ, ಹಾಲಿ ಪ್ರಾಂಶುಪಾಲರಾದ ಡಾ ಮೇಜರ್ ರಾಘವ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಕಾಫಿ ಮಂಡಳಿಯಿಂದ ಕೊಡಗು ಜಿಲ್ಲೆಯಲ್ಲಿ ಕಾಫಿ ಉತ್ಪಾದನೆಯನ್ನು ಹೆಚ್ಚಿಸಿಕೆ ರೈತರಿಗೆ ಅಗತ್ಯ ಇರುವ ನೀರಾವರಿ ಸೌಲಭ್ಯ, ಪೈಪುಗ ಹಂಗೆ ಪಂಪ್ಸೆಟ್ಗಳನ್ನ ತಕಣಿಕೆ ಅಗತ್ಯ ಸಹಾಯಧನ ನೀಡಲಾದೆ, ಹಂಗೆನೇ ಹಳೆ ತೋಟನ ಹೊಸ ತೋಟ ಮಾಡಿಕೆ ಸಹಾಯಧನ ಪಡ್ಕಣಿಕೆ ಮಾರ್ಚ್ 31ರೊಳಗೆ ಬೆಳೆಗಾರರು ತಮಗೆ ಅಗತ್ಯ ಇರುವಂತಹ ಸೌಲಭ್ಯಗಳಿಗೆ ಅರ್ಜಿ ಹಾಕಿ ಸೌಲಭ್ಯಗಳ ಸದುಪಯೋಗ ಪಡಿಸಿಕೊಳ್ಳಕೂತ ಕಾಫಿ ಮಂಡಳಿಯ ಉಪನಿರ್ದೇಶಕ ಡಾ ಚಂದ್ರಶೇಖರವು ತಿಳಿಸಿದರು. ನಾಪೋಕ್ಲಲ್ಲಿ ಕಾಫಿ ಮಂಡಳಿ ಹಂಗೆ ಬೆಳೆಗಾರರ ನಡುವೆ ಏರ್ಪಟ್ಟ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವು ಮಾತಾಡಿದವು. ಕಾಫಿ ತೋಟಕ್ಕೆ ಅನಾವಶ್ಯಕವಾಗಿ ರಾಸಾಯನಿಕ ಗೊಬ್ಬರ ಬಳಸುವುದರ ತಪ್ಪಿಸಕ್ಕೂ, ಕಾಫಿ ಗಿಡಗಳ ನಿರ್ವಹಣೆ ಇಳುವರಿನ ಮೇಲೆ ಪರಿಣಾಮ ಬೀರದೇತವಿ ಹೇಳಿದವು. ಮಂಡಳಿಯ ಮಾಜಿ ಉಪಾಧ್ಯಕ್ಷ ಡಾ ಸಣ್ಣುಮಂಡ ಕಾವೇರಪ್ಪವು ಮಾತಾಡಿ, ಬೆಳೆಗಾರರು ಇಡೀ ವರ್ಷ ಕಷ್ಟಪಟ್ಟು ದುಡಿದು ಬೆಳೆಸಿದ ಬೆಳೆಗಳನ್ನ ಮಾರಕನ ಶೋಷಣೆಗೊಳಗಾದವೆ, ಇದನ್ನ ತಪ್ಪಿಸಕ್ಕೆ ಮಂಡಳಿ ಕಾರ್ಯೋನ್ಮುಖ ಹಾಕುತ್ತ ಹೇಳಿದವು. ಅಂಚೆ ಅದಾಲತ್ನ ಮುಂದಿನ ಸಭೆ ಇದೇ 24ರ ಮಧ್ಯಾಹ್ನ 3 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಿಸಿದ ಎಲ್ಲಾ ತರದ ದೂರುಗಳನ್ನ ತಕ್ಕಂಡು ಚರ್ಚಿಸಲಾದೆ, ದೂರುಗ ಏನಾರು ಇದ್ದರೆ ಅಂಚೆ ಅದಾಲತ್ ಬರೆದು ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಯುಕೆ ಇದೇ 23ರೊಳಗೆ ತಲುಪುವಂಗೆ ಕಳಿಸಕೂತ ಅಂಚೆ ಅಧೀಕ್ಷಕರು ತಿಳಿಸಿದರು. ಪೋಷಣ್ ಅಭಿಯಾನ ಯೋಜನೆಯಡಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಮಡಿಕೇರಿ ತಾಲೂಕು ಸಂಯೋಜಕರ ಹುದ್ದೆಗೆ ಗುತ್ತಿಗೆ ಆಧಾರದಲ್ಲಿ ಮಾಸಿಕ ಗೌರವಧನ 20,000 ರೂಪಾಯಿ ನಿಗದಿಪಡಿಸಿ ಮಡಿಕೇರಿ ತಾಲೂಕಿನ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ಪದವಿಯಾದ, ಟೆಕ್ನಾಲಜಿ ಅಂಡ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಪೋರ್ಟ್ಲ್ಲಿ 2 ವರ್ಷ ಕೆಲಸ ಮಾಡಿದ ಅನುಭವ ಇರಕ್ಕೂ, ಕುಸಿಯಿರವು ಅಗತ್ಯ ದಾಖಲಾತಿಗಳೊಟ್ಟಿಗೆ ಫೆಬ್ರವರಿ 13ರ ಸಾಯಂಕಾಲ 5 ಗಂಟೆಯೊಳಗೆ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಡಿಕೇರಿ ಇಲ್ಲಿಗೆ ಅರ್ಜಿನ ತಲುಪಿಸಕ್ಕಂತ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥವು ತಿಳಿಸಿದರು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಕಲಿ ದಾಖಲಾತಿ ಸೃಷ್ಟಿಸಿ ಫಲಾನುಭವಿಗತ ನೋಂದಾಯಿಸಿಕೊಂಡು ನಿರ್ಮಾಣ ಕಾರ್ಮಿಕರಲ್ಲದವು ಬೇರೆ ಬೇರೆ ಧನ ಸಹಾಯದ ಸೌಲಭ್ಯಗಳನ್ನು ಪಡಿತಿರುವುದು ಮಂಡಳಿಯ ಗಮನಕ್ಕೆ ಬಂದಿದ್ದು, ಇವರ ನೋಂದಣಿಯನ್ನು ರದ್ದು ಮಾಡಿಕೆ ಹಂಗೆ ಯಾವುದೇ ಸೌಲಭ್ಯ ಸಿಕ್ಕದಂತೆ ತಡೆ ಹಿಡಿಯಕ್ಕೆ ಫೆಬ್ರವರಿ 25ಕ್ಕೆ ಮುಟ್ಟ ಬೋಗಸ್ ಕಾರ್ಡ್ ನೋಂದಣಿ ರದ್ದತಿ ಅಭಿಯಾನ ಹಮ್ಮಿಕೊಂಡು ಕಾನೂನು ಪ್ರಕಾರ ಕ್ರಮ ತಕಣಿಕೆ ಸೂಚಿಸಲಾಯಿತು. ಈ ಅವಧಿಯಲ್ಲಿ ನಕಲಿ ಕಾರ್ಡ್ ಹೊಂದಿರುವವು ಸ್ವಂತ ಕುಸಿಲಿ ಮಡಿಕೇರಿ ವಿರಾಜಪೇಟೆ ಸೋಮವಾರಪೇಟೆ ತಾಲೂಕುಗಳಲ್ಲಿರುವ ಹಿರಿಯ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ತಮ್ಮ ಗುರುತಿನ ಚೀಟಿನ ಒಪ್ಪಿಸಿರೆ ಮುಂದಿನ ಕಾನೂನು ಕ್ರಮ ಕೈಬಿಡಲಾದೆ, ಪರಿಶೀಲನೆ ಸಂದರ್ಭದಲ್ಲಿ ನಕಲಿ ಕಾರ್ಡ್ ಕಂಡು ಬಂದರೆ ಕಾನೂನು ಕ್ರಮ ತಕಣಲಾದಂತ ಕಾರ್ಮಿಕ ಅಧಿಕಾರಿ ಅನಿಲ್ ಬಿ ಬಗಟ್ಟಿಯವರು ತಿಳಿಸಿದರು. ಕುಶಲನಗರ ತಾಲೂಕು ಸುರುಣ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ 3ಕ್ಕೆ ಕುಶಲನಗರ ರೈತ ಸಹಕಾರ ಭವನದಲ್ಲಿ ನಡೆದಿದೆ. ಅಂದು ಬೆಳಗ್ಗೆ 8 ಗಂಟೆಗೆ ಧ್ವಜಾರೋಹಣ ನಡೆದಿದೆ. 10ವರೆಗೆ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಕುಶಲನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೆಎಸ್ ಮೂರ್ತಿ, ಜಿಲ್ಲಾಧ್ಯಕ್ಷರಾದ ಎಂಪಿ ಕೇಶವ ಕಾಮತ್, ಶಾಸಕರಾದ ಎಂಪಿ ಅಪ್ಪಚ್ಚುರಂಜನ್, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಮುಖ್ಯಪಟ್ಟು ಈ ಸಂದರ್ಭದಲ್ಲಿ ಹಾಜರಿದ್ದವೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಶಾಖೆ,

ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಲ್ ನಡೆದ ಸಭೆಯಲ್ಲಿ ಜಿಲ್ಲೆ ಕೂಡ್ನಕ್ಕೆ ಜಿಲ್ಲೆಯಲ್ಲಿ ನಡೆದನುಳ್ಳ ಅಭಿವೃದ್ಧಿ ಕಾಮಗಾರಿ ಪಿಂಜ ಸಾರ್ವಜನಿಕಂಗಕ್ಕೆ ಸರ್ಕಾರದಿಂದ ಕೊಟ್ಟಿನೊಳ ಸೌಲಭ್ಯ ಕಾನೂನು ಸುವ್ಯವಸ್ಥನ ಕಾತು ಕೊಡುತ್ತಡ ಕ್ರಮತರ ಮಾಹಿತಿನ ನಿಯೋಗಕ್ಕೆ ಅಧಿಕಾರಿಯ ಕೊಡ್ತದೆ. ಸರ್ಕಾರತ್ರ ಬೋರೆ ಬೋರೆ ಇಲಾಖೆರ ಅಭಿವೃದ್ಧಿ ಪಿಂಜ ಪ್ರಗತಿರ ಮೀದ ಮಾಹಿತಿ ಪಡೆದಂಡ ತಕ್ಕ ಪರಂದ ಅತಿ ವಿಶಿಷ್ಟ ಸೇವಾ ಮೆಡಲ್ ಪಡೆದ ಏರ್ ವೈಸ್ ಮಾರ್ಷಲ್ ತೇಜ್ ಬೀರ್ ಸಿಂಗ್, ರಾಷ್ಟೀಯ ರಕ್ಷಣೆ ಪಿಂಜ ಶೈಕ್ಷಣಿಕ ಅಧ್ಯಯನಕ್ಕೆ ಸಂಬಂಧಪಟ್ಟನಕ್ಕೆ ರಕ್ಷಣೆ ಸಿವಿಲ್ ಸೇವೆ ಕೂಡನಕ್ಕೆ ಗ್ರಾಮೀಣಾಭಿವೃದ್ಧಿ ಮಾಹಿತಿ ತಂತ್ರಜ್ಞಾನತರ ಪ್ರಗತಿರ ಮೀದ ಮಾಹಿತಿ ಪಡೆದೋದು ನಿಯೋಗತ್ರ ಉದ್ದೇಶ ಅಂದ ಅರಿಜಿಟ್ಟದು. 18 ಸದಸ್ಯಗಳ ನಿಯೋಗ ಬಯಂಜ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ಕೋಟೆ ರಾಜಾ ಸೀಟು ಕೂಡನಕ್ಕೆ ಬೋರೆ ಬೋರೆ ಜಾಗಕ್ಕೆ ಹೋಯ್ತು ಮಾಹಿತಿ ಪಡೆದಡತ್ತು. ಒಂದು ಕಾಲೇಜು ಉಳಿಯೊಂಡು ಅನಕ ಪೋಷಕಂಗಡ ಸಹಕಾರ ಮುಖ್ಯ ಎಂದು ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್ ಅಭಿಪ್ರಾಯ ಪರಂದತ್ತು. ಯಡೂರು ಬಿಟಿಸಿಜಿ ಸರ್ಕಾರಿ ಒಂದನೇ ದರ್ಜೆ ಕಾಲೇಜರ ಪೋಷಕಂಗ ಪಿಂಜ ಪಳೆಯ ವಿದ್ಯಾರ್ಥಿಗಳ ಸಭೆಯಲ್ಲಿ ಕೂಡಿ ಅಡಿತು ತಕ್ಕ ಪರಂದ ಅವು ಮಕ್ಕಳ ಭೌಸರ ದೃಷ್ಟಿಯಿಂದ ಕಾಲೇಜಿಲ್ಲ ಮಿನ್ನತರ ದಿನತ್ತು ಎಂಸಿಎ ಹೋಟೆಲ್ ಮ್ಯಾನೇಜ್ಮೆಂಟ್ ಟೂರಿಸಂ ಕೋರ್ಸ್ನ ಶುರು ಮಾಡುವಕ್ಕೆ ತೀರ್ಮಾನ ಮಾಡಿತು. ಬಾರೆ ಏದೇ ಖಾಸಗಿ ಕಾಲೇಜಿಗೆ ಕಮ್ಮಿ ಇಲ್ಲತನಕ್ಕೆ ಸೌಲಭ್ಯ ವಾತಾವರಣವುಳ್ಳ ಈ ಕಾಲೇಜರ ಮೀದ ವಿದ್ಯಾರ್ಥಿ ಕರಿವಿಕೆ ಕೊಡುವ ಅವಶ್ಯಕತೆ ಉಂಡೆಂದು ಸಲಹೆ ಕೊಡ್ತದೆ. ಕಾಲೇಜರ ಪಳೆಯ ವಿದ್ಯಾರ್ಥಿ ಮನುಕುಮಾರ್ ರೈತಕ್ಕೆ ಬಂದಿತ್ತು. ಕಾಲೇಜರ ಅಭಿವೃದ್ಧಿಗೆ ಎಲ್ಲರೂ ಕೈಕೂಟುಂಡು ಮಿನ್ನತ್ರ ದಿನತ್ತು ಕಾಲೇಜಿಗೆ ನ್ಯಾಕ್ ಸಮಿತಿರ ಸದಸ್ಯಂಗಬಪ್ಪ ನೇರತ್ತು ಎಲ್ಲರೂ ಒತ್ತೋರ ಮೇಲೆ ಕಾರ್ಯನಿಸು ನೋಂದಣಿಚಿ. ಕಾಲೇಜರ ಪ್ರಿನ್ಸಿಪಲ್ ರಾಜು ಎಂಡಕೋರು ಕಾರ್ಯಕ್ರಮ ನಡೆದ ಸಭೆಯಲ್ಲಿ ಕೂಡಿಯಾಡಿತಿಂಜ ಪೋಷಕಂಗ ಪಿಂಜ ಪಳೆಯ ವಿದ್ಯಾರ್ಥಿಯ ಕಾಲೇಜರ ಅಭಿವೃದ್ಧಿಗೆ ಸಂಬಂಧಪಟ್ಟನಿಗೆ ಫಲತರ